ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್. ಅಚ್ಚ ಕನ್ನಡದ ಕೂಸು ಅಣ್ಣ ಬಾಂಡ್, ಜೇಮ್ಸ್ ಬಾಂಡಿಗೂನು ಬಾಸು ಅಣ್ಣ ಬಾಂಡ್, ಸೂರ್ಯನಿಗೆ ಅಲ್ಲ ರಾಮು ಅಣ್ಣ ಬಾಂಡ್, ಏರಿಯಾಗೆ ಚಂದ ಮಾವು ಅಣ್ಣ ಬಾಂಡ್. ಮಾಹಿತಿ ಮನರಂಜನೆ ಆಯ್ಕೆಯಲ್ಲಿ ಫಸ್ಟ್ ಅಂಡ್ ಬೆಸ್ಟ್. ಮುಂಜಾನೆಯಿಂದ ಮುಸ್ಸಂಜೆಯವರೆಗೂ, ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ. ನಿನ್ನ ಮುಖ ನೋಡಿ ಸುಪ್ರಭಾತ ಹಾಡಿ ಮುಂಜಾನೆಯನ್ನು ಸ್ವಾಗತಿಸುವ ಆಸೆ. 90 ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ, ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ. ನೀವಿರದೆ ನಾನಿಲ್ಲ, ನಾನಿರದೆ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬಿಟಿ ಹತ್ತಿಯಲ್ಲಿ ಕೀಟ ನಿರ್ವಹಣೆ ಕುರಿತು ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರಿಂದ ಮಾಹಿತಿ ಕೇಳಿ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅಂತ. ನಾನು ಇವತ್ತು ತಮಗೆ ಈ ಒಂದು ಬಿಟಿ ಹತ್ತಿಯಲ್ಲಿ ಕೆಲವೊಂದು ರಸ ಇರುವಂತಹ ಕೀಟಗಳು ಮತ್ತೆ ಜೇಡ ನುಸಿ ಅಂತಕ್ಕಂತ ಒಂದು ಸಮಸ್ಯೆಗಳು ಇತ್ತೀಚೆಗೆ ಬಹಳಷ್ಟನೆ ಕಾಣಿಸ್ಕೊಳ್ತಾ ಇದೆ. ಸೊ ಆ ವಿಚಾರವಾಗಿ ತಮಗೆ ಇವತ್ತು ನಾನು ಒಂದು ಸಮಗ್ರವಾದಂತಹ ಮಾಹಿತಿಯನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಭಾರತದಂತ ನೋಡಿದಾಗ ಬಿಟಿ ಹತ್ತಿ ತಳಿ ಒಂದು ಬಳಕೆಯ ಸುಮಾರು ಒಂದಂದ್ರೆ 2 ದಶಕಗಳಿಂದ ಇವತ್ತು ರೈತರು ಮಾಡ್ತಾ ಬಂದಿದ್ದಾರೆ. ಇವತ್ತು ಪ್ರಸ್ತುತವಾಗಿ ಬಿಟಿ ಹತ್ತಿಯನ್ನು ಬೆಳೀತಾ ಇದೆಲ್ಲ ವಿಶೇಷವಾಗಿ BG2 ಅಂತಕ್ಕಂತ ಒಂದು ವರ್ಗಕ್ಕೆ ಸೇರಿದಂತ ಒಂದು ತಳಿ ಅಂತ ಹೇಳ್ಬೋದು. ಅಂದ್ರೆ BG2 ಅಂತಂದ್ರೆ ಬೋಲ್ಗಾರ್ಡ್ 2 ಅಂತಕ್ಕಂತ ಒಂದು ವರ್ಗಕ್ಕೆ ಸೇರಿದಂತ ಈ ಹತ್ತಿ ತಳಿಗಳನ್ನ ಇವತ್ತು ನಾವು ಎಲ್ಲ ಈ ಭಾಗದಲ್ಲೆಲ್ಲ ಬೆಳೀತಾ ಇದ್ದೇವೆ. ಸೊ ಇಂತಹ ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಬಿಟಿ ಹತ್ತಿಗೆ ಯಾವುದೇ ಒಂದು ಕೀಟಗಳ ಸಮಸ್ಯೆ ಇಲ್ಲ ಅಂತಂದ್ರು ಕೂಡ ಇತ್ತೀಚೆಗೆ ನಾವು ನೋಡ್ತಾ ಇದ್ದಂಗೆ ಈ ರಸ ಇರತಕ್ಕಂತ ಕೀಟಗಳ ಸಮಸ್ಯೆ ಬಹಳ ಕಂಡು ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ ರಸ ಇರತಕ್ಕಂತ ಕೀಟಗಳು ಅಂದ್ರೆ ಅದರಲ್ಲಿ ಹಲವಾರು ಕೀಟಗಳು ಬರ್ತವೆ, ಮತ್ತು ಜೊತೆಗೆ ಜೇಡ ನುಸಿ ಅಂತಕ್ಕಂತ ಒಂದು ಕೀಟದ ಸಮಸ್ಯೆನೂ ಕೂಡ ಇತ್ತೀಚೆಗೆ ನಾವು ಈ ಬಿಟಿ ಹತ್ತಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದ್ದಾವೆ. ಹಂಗಾಗಿ ಈ ಏನು ಈ ಕೆಲವು ಕೀಟಗಳಿದಾವೆ ಇವುಗಳ ಬಗ್ಗೆ ಇವತ್ತು ರೈತರಿಗೆ ಸರಿಯಾದಂತ ಒಂದು ಮಾಹಿತಿ ಇಲ್ಲ. ಹಾಗಾಗಿ ಬಿಟಿ ಹತ್ತಿ ಅಂದ್ರೆ ಅದು ಅದಕ್ಕೇನು ನಾವು ಔಷಧಿ ಸಿಂಪಡಣೆ ಮಾಡ್ಬೇಕಾಗಿಲ್ಲ, ಅಥವಾ ಏನು ಕೀಟಗಳು ಬರ್ತವೆ, ಏನು ಈ ಬರುತ್ತೆ ಸಮಸ್ಯೆ ಅಂತಕ್ಕಂಥದ್ದು ಸರಿಯಾದಂತ ಮಾಹಿತಿ ಕೊರತೆ ಇದೆ ಅಂತಕ್ಕಂತ ಒಂದು ಭಾವನೆ ನಾನು ಹೇಳಕ್ ಇಷ್ಟಪಡ್ತೇನೆ. ಹಂಗಾಗಿ ನಾನು ಹೇಳದಂತೆ ಈಗ ಏನಿವೆಲ್ಲ ಕೀಟಗಳಿದೆ, ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಈ ಹಳದಿ ಜೇಡು ನುಸಿ ಅಂತಕ್ಕಂಥದ್ದು. ಈ ಹಳದಿ ಜೇಡು ನುಸಿ ಅಂತಕ್ಕಂಥದ್ದು ಇದು ಇತ್ತೀಚಿನ ಒಂದು ದಿನದಲ್ಲಿ ಈ ಹತ್ತಿ ಬೆಳೆಯಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಅಂದ್ರೆ ಬೆಳೆ ಸುಮಾರು 30-60 ದಿವಸದ ಒಂದು ಅವಧಿಯಲ್ಲಿದ್ದಾಗ ಈ ಒಂದು ಜೇಡು ನುಸಿಯ ಒಂದು ತೀವ್ರತೆ ಅಧಿಕವಾಗಿನೇ ಕಂಡು ಬರುತ್ತೆ ಅಂತ ನಾವು ಹೇಳ್ಬೋದು. ಇದೇನ್ ಜೇಡ್ನುಸ್ ಇದೆಯಲ್ಲ, ಇದು ಬರೀ ಹತ್ತಿ ಅಲ್ದೇನೆ ಮೆಣಸಿನಕಾಯಿ, ಆಲೂಗಡ್ಡೆ, ಎಳ್ಳು ಮತ್ತೆ ಇನ್ನಿತರ ಒಂದು ದ್ವಿದಳ ಧಾನ್ಯದ ಬೆಳೆಗಳು, ಏಕಧಾನ್ಯದ ಬೆಳೆಗಳಲ್ಲೂ ಕೂಡ ಒಂದು ಗಣನೀಯವಾಗಿ ಕಂಡು ಬರ್ತಕ್ಕಂಥದ್ದು ನಾವು ಕಾಣಬಹುದು. ಸೊ ಇದು ಒಂದು ನಮ್ಮ ಬರಿಗಣ್ಣಿಗೆ ಒಂದು ಕಾಣುವಂತದ್ದು ಬಹಳ ಕಷ್ಟಕರ, ಆದ್ರೆ ಸೂಕ್ಷ್ಮವಾಗಿ ನಾವು ಗಮನ ಹರಿಸಿದಾಗ ಇದನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಇದೇನಪ್ಪಾ ಅಂದ್ರೆ ಇದು ಒಂದು ಪ್ರೌಢ ಅವಸ್ಥೆಯಲ್ಲಿ ಬಂದಂತ ಒಂದು ಹೆಣ್ಣು ಕೀಟ ಸುಮಾರು 25-40 ಚಿಕ್ಕ ಚಿಕ್ಕ ಒಂದು ತತ್ತಿಗಳನ್ನ ಎಲೆಯ ಒಂದು ಡೇಟ್ಗಳಲ್ಲಿ ಇರ್ತಾ ಹೋಗುತ್ತೆ. ಸುಮಾರು ಒಂದು ದಿನದ ಒಂದು ಕಾಲಿನ ನಂತರ ಈ ಮರಿಗಳು ಹೊರಗಡೆ ಬರ್ತವೆ. ಒಂದು 5-6 ದಿವಸದಲ್ಲಿ ಒಂದು ಪ್ರೌಢಾವಸ್ಥೆಯನ್ನ ಇದು ತಲುಪಿ ಸುಮಾರು 5-6 ದಿವಸ ಇದು ಏನು ಪ್ರೌಢಾವಸ್ಥೆ ಇರ್ತಕ್ಕಂಥ ಕೀಟ ಬದುಕಲಿಕ್ಕೆ ಒಂದು ಅದಕ್ಕೆ ಸಾಮರ್ಥ್ಯ ಇದೆ. ಈ ಕೀಟಗಳು ಏನ್ ಮಾಡ್ತಾವ ಅಂತಂದ್ರೆ ಎಲೆ ಕೆಳಭಾಗದಲ್ಲಿ ಇದ್ಕೊಂಡು ರಸವನ್ನು ಹೀರೋದ್ರಿಂದ ಬೆಳೆಯ ಚಿಗುರು ಮತ್ತು ಎಲೆಗಳು ಒಂದು ಆಕಾರವನ್ನು ಕಳೆದುಕೊಳ್ತವೆ. ಒಂದು ಎಲೆಗಳ ಎಲ್ಲ ಒಂದು ಮುಲ್ಟ್ರಿಕೊಳ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕೂಡ ನಾವು ಅಧಿಕವಾಗಿ ನಾವು ಈ ಬೆಳೆಗಳಲ್ಲಿ ಕಾಣಬಹುದು. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಒಂದು ಗಿಡದ ಒಂದು ಬೆಳವಣಿಗೆ ಕುಂಠಿತ ಆಗತ್ತೆ, ಮತ್ತೆ ಮುಂದಿನ ದಿನದಲ್ಲಿ ಬೆಳವಣಿಗೆ ಹಂತ ಬೇರೆ ಬೇರೆ ಹಂತ ತಲುಪಿದಾಗ ಅದ ಒಂದು ಇಳುವರಿ ಮೇಲೆ ಹೂವು ಬಿಡ್ತಕ್ಕಂಥದ್ದು, ಕಾಯಿ ಬಿಡ್ತಕ್ಕಂಥ ಒಂದು ಪ್ರಮಾಣ ಕಡಿಮೆಯಾಗಿ ಒಂದು ಇಳುವರಿ ಏನಪ್ಪಾ ಅಂತಂದ್ರೆ ಕಡಿಮೆ ಆಗ್ತಕ್ಕಂಥದ್ದು ನಾವು ಗಮನ ಹರಿಸಬಹುದು. ಸೊ ಇದು ಒಂದು. ನೆಕ್ಸ್ಟ್ ಏನ್ಪಾ ಅಂತಂದ್ರೆ ಇದು ಹಸಿರು ಜಿಗಿಹುಳ ಅಂತಕ್ಕಂಥದ್ದು. ಹಸಿರು ಜಿಗಿಹುಳ ಅಂತಕ್ಕಂಥದ್ದು ಏನ್ಪಾ ಅಂತಂದ್ರೆ ಇದು ಒಂದು ರಸ ಇರತಕ್ಕಂಥ ಜಾತಿಗೆ ಸೇರಿದಂತ ಒಂದು ಕೀಟ. ಇದು ಇದೇನಾಗತ್ತೆ ಅಂತಂದ್ರೆ ಒಂದು ಮುಂದಿನ ಒಂದು ರೆಕ್ಕೆಗಳು ಹಳದಿ ಒಂದು ಬಣ್ಣದಾಗಿರ್ತವೆ, ಒಂದು ರೆಕ್ಕೆ ತುದಿ ಒಳಗೆ ನಮಗೆ ಒಂದು ಅಗಲವಾದಂತ ಒಂದು ಚಿಕ್ಕೆಗಳು ಇರ್ತಕ್ಕಂಥದ್ದು ನಾವು ಕಾಣಬಹುದು. ಇನ್ನ ನಮ್ಮ ಬರಿಗಣ್ಣಿಗೆ ಇದನ್ನ ಆರಾಮಾಗಿ ನಾವು ಒಂದು ಬೆಳೆಯ ಒಂದು ಕೆಳಭಾಗದಲ್ಲಿ ಹುಳುಗಳಿರೋದನ್ನ ನಾವು ನೋಡಬಹುದು. ಇದೇನ್ ಮಾಡುತ್ತೆ, ಎಲೆಯ ಒಂದು ಅಥವಾ ಕಾಂಡದ ಕೆಳಗಡೆ ಈ ಹೆಣ್ಣು ಜಿಗಿ ಹುಳುಗಳು ಸುಮಾರು 30-35 ಮೊಟ್ಟೆಗಳನ್ನ ಅಥವಾ ತತ್ತಿಗಳನ್ನ ಇದು ಇಡತಕ್ಕಂತ ಒಂದು ಸಾಮರ್ಥ್ಯನ ಹೊಂದಿದೆ. ಇದು ಒಂದು ವಾರದಲ್ಲಿ ಈ ತತ್ತಿಗಳು ಒಂದು ಮರಿ ರೂಪದಲ್ಲಿ ಹೊರಗಡೆ ಬಂದು ನಂತರದಲ್ಲಿ ಇದು ಪ್ರೌಢಾವಸ್ಥೆಯನ್ನು ತಲುಪಿಕೊಂಡು ಸುಮಾರು 1 ವಾರದವರೆಗೆ ಇದು ಜೀವನ ಒಂದು ಕ್ರಮವನ್ನು ಅನುಸರಿಸಿ ಸುಮಾರು 3-6 ವಾರಗಳ ಕಾಲನು ಕೂಡ ಇದು ಸಂಪೂರ್ಣವಾದಂತ ಒಂದು ಜೀವನ ಕ್ರಮವನ್ನು ಜೀವನ ಚಕ್ರ ಮುಗಿಸ್ತಕ್ಕಂಥದ್ದು ಒಂದು ಇದಕ್ಕೆ ಒಂದು ಸಾಮರ್ಥ್ಯ ಇದೆ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಇದು ರಸ ಇರತಕ್ಕಂತ ಒಂದು ಪ್ರಕ್ರಿಯೆ ಜೊತೆಗೆ ಒಂದು ವಿಷಕಾರಕವಾದಂತ ಲಾಲಾ ರಸವನ್ನು ಕೂಡ ಎಲೆಗಳ ಒಳಗೆ ಇದು ಸ್ರವಿಸ್ತದೆ. ಈ ಎಲೆಗಳು ಏನ್ ಮಾಡ್ತವೆ, ಅಂಚಿನಿಂದ ಮಧ್ಯದ ಭಾಗದವರೆಗೆ ಒಂದು ಪ್ರಾರಂಭದ ಹಂತದಲ್ಲಿ ಹಳದಿ ಬಣ್ಣಕ್ಕೆ ತಿರುಗ್ತಾವ. ಈ ಹಳದಿ ಬಣ್ಣಕ್ಕೆ ತಿರುಗಿ ನಂತರದಲ್ಲಿ ಏನಾಗ್ತಾವ ಅಂತಂದ್ರೆ ಈ ಎಲೆಗಳು ಒಂದು ಕೆಂಪು ಬಣ್ಣಕ್ಕೆ ತಿರುಗಿಕೊಂಡು ನಂತರ ಅದೇ ಒಂದು ತೀವ್ರತೆ ಮುಂದುವರೆದಲ್ಲಿ ಎಲೆಗಳು ಸುಟ್ಟಂತೆ ಒಂದು ನಮಗೆ ಒಂದು ಕಂಡು ಬರ್ತಕ್ಕಂಥದ್ದು ನಾವು ಕಾಣಬಹುದು. ಈ ರೀತಿ ಒಂದು ಬಾಧೆಗೊಂಡಂತ ಒಂದು ಬೆಳೆಗಳಲ್ಲಿ 15-30% ಒಂದು ಇಳುವರಿಯ ಮೇಲೆ ಕಡಿಮೆ ಆಗ್ತಕ್ಕಂಥದ್ದು ಈ ಒಂದು ಕೀಟದಿಂದ ನಾವು ಒಂದು ಏನಂದ್ರೆ ಅಂದಾಜನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮೂರನೇದೇನಪ್ಪಾ ಅಂತಂದ್ರೆ ಸಸ್ಯ ಏನು ಅಂತಕ್ಕಂಥದ್ದು. ಇದೇ ಒಂದು ಜಿಗಿಹುಳ ಅಂತಲೂ ಕರೀತಾರೆ. ಇದು ಎಲ್ಲಾ ಒಂದು ಪ್ರದೇಶದಲ್ಲಿ ಕಂಡು ಬರತಕ್ಕಂಥದ್ದು ನಾವು ನೋಡಬಹುದು ಬಹಳಷ್ಟು ಬೆಳೆಗಳ ಮೇಲೆ. ಇದಕ್ಕೆ ಅದಕ್ಕಾಗಿನೇ ಇದು ಪ್ರಕೃತಿಯಲ್ಲಿ ಒಂದು ಬಹುಭಕ್ಷಕ ಕೀಟ ಅಂತಾನು ಕೂಡ ಇದಕ್ಕೆ ನಾವು ಕರೀತೇವೆ. ಈ ಕೀಟದ ಹಾವಳಿ ಇವತ್ತು ನಮ್ಮ ದೇಶದಾದ್ಯಂತನು ಕೂಡ ಎಲ್ಲಾ ಬೆಳೆಗಳ ಮೇಲೆ ಇದು ಕಂಡು ಬರತಕ್ಕಂಥದ್ದು ನಾವು ನೋಡಬಹುದಾಗಿದೆ. ಈ ಕೀಟವು ಈ ತತ್ತಿಗಳನ್ನು ಏನ್ ಮಾಡ್ತದೆ ಅಂದ್ರೆ ತತ್ತಿಗಳ ಮುಖಾಂತರ ಇದ್ರದ್ದು ವಂಶಾಭಿವೃದ್ಧಿ ಆಗುತ್ತೆ, ಅಥವಾ ಕೆಲವೊಂದ್ಸರಿ ನೇರವಾಗಿನೇ ಮರಿಗಳನ್ನೇ ಇದು ಹಾಕ್ತಕ್ಕಂಥದ್ದು ಕೂಡ ಇದಕ್ಕೆ ಒಂದು ಸಾಮರ್ಥ್ಯ ಇದೆ. ಅಂದ್ರೆ ತತ್ತಿ ಮುಖಾಂತರನು ಇದ್ರದ್ದು ಮರಿಗಳು ಮತ್ತೆ ನೇರವಾಗಿ ಮರಿಗಳು ಬರ್ತಕ್ಕಂಥದ್ದು ಇದಕ್ಕೆ ಸಾಮರ್ಥ್ಯ, ಎರಡು ತರನಾದಂತ ಒಂದು ಸಾಮರ್ಥ್ಯ ಇದಕ್ಕೆ ಕಂಡು ಬರುತ್ತೆ. ಹಿಂಗಾಗಿ ಏನಪ್ಪಾ ಅಂದ್ರೆ ಇದು ಒಂದು ವಾತಾವರಣದಲ್ಲಿ ಬೆಳೆಗಳ ಒಂದ್ ಮೇಲೆ ಒಂದು ತಂಪಾದ ವಾತಾವರಣ ಇದ್ದು ಮೋಡ ಕದಂತ ವಾತಾವರಣ ಇದ್ದು ತುಂತುರು ಮಳೆ ಬರ್ತಕ್ಕಂಥ ಸಂದರ್ಭ ಇತ್ತು ಅಂತಂದ್ರೆ ಇದ್ರ ಒಂದು ಸಂಖ್ಯೆಯಲ್ಲಿ ಗಣನೀಯವಾದಂತ ಒಂದು ಸಂಖ್ಯೆ ಹೆಚ್ಚಿಗೆ ಆಗಿ ಬೆಳೆಗಳ ಮೇಲೆ ಇದ್ರದ್ದು ಆಕ್ರಮಣ ಆಗುತ್ತೆ. ಮತ್ತೆ ಜೊತೆಗೆ ಏನ್ ಮಾಡುತ್ತೆ ಅಂತಂದ್ರೆ ಇದು ಒಂದು ಕಪ್ಪು ಆದಂತ ಒಂದು ರವವನ್ನು ಸುರಿಸೋದ್ರಿಂದ ಅದ್ರ ಮೇಲೆ ಕಪ್ಪನಾದಂತ ಒಂದು ಬೂಸ್ಟ್ ಕೂಡ ಅದು ಬೆಳೆತಕ್ಕಂಥದ್ದು. ಇದರಿಂದ ಬೆಳೆಗಳ ಮೇಲೆ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತಕ್ಕಂಥ ಕಡಿಮೆಯಾಗಿ ಒಂದು ಬೆಳೆಯ ಬೆಳವಣಿಗೆನೂ ಕೂಡ ಕುಂಠಿತ ಆಗ್ತಕ್ಕಂಥದ್ದು ನಾವು ಕಾಣಬಹುದು. ಸೊ ಹಂಗಾಗಿ ಇದು ನಾವು ಒಂದು ಸರಿಯಾದ ರೀತಿ ನಿರ್ವಹಣೆ ಮಾಡದೆ ಹೋದ್ರೆ ಈಗ ಕೂಡ ಏನಾಗತ್ತಪ್ಪ ಅಂತಂದ್ರೆ ಬೆಳೆಗಳ ಒಂದು ಇಳುವರಿ ಮೇಲೆ ಪರಿಣಾಮ ಉಂಟಾಗಿ ನಮ್ಮ ಹತ್ತಿ ಇಳುವರಿ ತೊಂದರೆ ಆಗ್ತಕ್ಕಂಥ ನಾವು ಕಾಣಬಹುದು. ಇನ್ನೊಂದು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಥ್ರಿಪ್ಸ್ ನುಸಿ ಅಂತಕ್ಕಂಥದ್ದು. ಈ ಥ್ರಿಪ್ಸ್ ನುಸಿ ಏನಾಗತ್ತಂತಂದ್ರೆ ಥ್ರಿಪ್ಸ್ ನುಸಿ ಇದು ಬಹಳ ಚಿಕ್ಕ ಒಂದಂತ ಕೀಟ. ಇದು ತೆನ್ನಿನ ಒಂದು ಮನೆಯಷ್ಟು ಗಾತ್ರದಲ್ಲಿ ತುಂಬಾ ಚಿಕ್ಕದಾದಂತ ಒಂದು ಕೀಟ. ಈ ಕೀಟ ಹಲವಾರು ಬೆಳೆಗಳ ಮೇಲೆ ಅಂದ್ರೆ ಸೋಯಾಬೀನ್ ಇರ್ಬೋದು, ತಂಬಾಕು ಇರ್ಬೋದು, ಸಾಕಷ್ಟು ಹೂವಿನ ಬೆಳೆಗಳ ಮೇಲೂ ಕೂಡ ಮತ್ತೆ ಇನ್ನು ತರಕಾರಿಗಳ ಮೇಲೆ ಎಲ್ಲಾ ಒಂದು ಇದರಲ್ಲಿ ಕೂಡ ಇದು ಕೂಡ ಒಂದು ಬಹುಭಕ್ಷಕ ಕೀಟವಾಗಿದ್ದು ಎಲ್ಲಾ ಒಂದು ಬೆಳೆಗಳ ಮೇಲೆ ಕಾಣತಕ್ಕಂಥದ್ದು ನಾವು ನೋಡಬಹುದು. ಸೊ ಹಿಂಗಾಗಿ ಇದು ಏನ್ ಮಾಡುತ್ತೆ ಅಂತಂದ್ರೆ ಇವರು ಒಂದು ಈ ಚಿಗುರಿ ಎಲೆಗಳ ಮೇಲೆ ಇದು ಒಂದು 60-100 ಒಂದು ಮೊಟ್ಟೆಯನ್ನ ಹಾಕ್ತಾರೆ. ಈ ತತ್ತಿಯಿಂದ ಬಂದಂತ ಮರಿಹುಳುಗಳು ಪ್ರೌಢಾವಸ್ಥೆಯನ್ನ ಬರಲಿಕ್ಕೆ ಸುಮಾರು 16-20 ದಿವಸ ಇವು ತಗೊಳ್ತವೆ ಸಮಯವನ್ನ. ಇಂತಹ ಒಂದು ಕೀಟಗಳು ತಮ್ಮ ಜೀವಿತಾವಧಿಯಲ್ಲಿ ಸುಮಾರು ಮೂರು ವಾರಗಳವರೆಗೂ ಕೂಡ ಇದು ಜೀವನವನ್ನ ನಡೆಸ್ತಕ್ಕಂಥದ್ದು. ಇದಕ್ಕೆ ಒಂದು ಸಾಮರ್ಥ್ಯ ಇದೆ. ಈ ಮರಿಗಳು ಮತ್ತೆ ಪ್ರೌಢ ಕೀಟಗಳು ಒಂದು ಎಲೆ ಕೆಳಭಾಗದಲ್ಲಿ ಇಟ್ಟುಕೊಂಡು ಎಲೆಗಳನ್ನೆಲ್ಲ ಕೆರೆದು ಆ ರಸ ಬರುವಂತ ರೀತಿಯಲ್ಲಿ ಮಾಡ್ತಾವೆ. ಈ ರಸವನ್ನು ಹೀರಿಕೊಂಡು ಇವೇನ್ ಮಾಡ್ತಾವಪ್ಪ ಅಂತಂದ್ರೆ ತಮ್ಮ ಜೀವನವನ್ನು ನಡೆಸ್ತಾವೆ. ಇದರಿಂದ ಈ ರಸ ಹೀರಿದಂತ ಎಲೆಗಳ ಭಾಗ ಏನಾಗತ್ತಂದ್ರೆ ಒಂದು ಹೊಳಪಿನಿಂದ ಕೂಡ್ಕೊಂಡು ಒಂದ್ ರೀತಿಯಲ್ಲಿ ಒಂದು ಮೇಣವನ್ನು ಸವರದಂತ ಒಂದು ರೀತಿಯಲ್ಲಿ ಕಂಡು ಬರ್ತಾವೆ. ಅಥವಾ ಒಂದು ಹೊಳಪು ಒಂಥರ ಏನು ಸಿಲ್ವರಿ ಏನು ಒಂದು ವೈಟ್ ಅಂತ ಹೇಳ್ತೇವೆ ಆ ರೀತಿಯಲ್ಲಿ ಲೇಪನ ಇದ್ದಂತೆ ಅಥವಾ ಮೇಣವು ಒರೆಸಿದಂತೆ ಎಲೆಗಳು ಕೆಳಭಾಗದಲ್ಲಿ ಕಾಣ್ತವೆ. ಮತ್ತೆ ಇಂಥ ಎಲೆಗಳು ಏನಾಗ್ತಾವ ಅಂದ್ರೆ ಇವುಗಳಲ್ಲಿ ರಸದ ಒಂದು ಪ್ರಮಾಣ ಕಡಿಮೆಯಾಗಿ ಈ ಎಲೆಗಳು ಸಂಪೂರ್ಣವಾಗಿ ಒಂಥರ ಮುಟ್ಟಿಕೊಂಡು ಆಮೇಲೆ ಕೈಯಿಂದ ಹಿಂಗೆ ಹಿಚುಕಿದ್ರೆ ಒಂದು ಪಟ ಪಟ ಪಟ ಅಂತಕ್ಕಂಥ ಸೌಂಡ್ ಬಂದು ಮುರಿದಕ್ಕಂತ ಒಂದು ಇದನ್ನ ರೀತಿಯಲ್ಲಿ ನಮಗೆ ಕಂಡು ಬರ್ತದೆ. ಸೊ ಹಂಗಾಗಿ ಇವು ಕೂಡ ಒಂದು ಸಾಕಷ್ಟು ತೊಂದರೆ ಆಗ್ತಕ್ಕಂತ ಒಂದು ಸಮಸ್ಯೆಯನ್ನು ಮಾಡ್ತಕ್ಕಂತ ರೀತಿಯಲ್ಲಿ ಬೆಳೆಗಳ ಮೇಲೆ ಒಂದು ಬಾಧೆಯನ್ನು ಉಂಟು ಮಾಡ್ತಾವೆ. ಇದಾದ್ಮೇಲೆ ಇನ್ನೊಂದು ಏನಂತಂದ್ರೆ ಬಿಳಿ ನೋಣ ಅಂತಕ್ಕಂಥದ್ದು. ಬಿಳಿ ನೋಣ ಇದು ಕೂಡ ಒಂದು ಬಹುಭಕ್ಷಿಕ ಒಂದು ಕೀಟ ಆಗಿದೆ. ಇದನ್ನು ಕೂಡ ಸಾಕಷ್ಟು ಬೆಳೆಗಳು ಅಂದ್ರೆ ಹತ್ತಿ ಇರ್ಬೋದು, ಬದನೆ, ತಂಬಾಕು, ಟೊಮೆಟೊ, ಎಲೆಕೋಸು, ಹೂಕೋಸು, ಮತ್ತೆ ಸಾಸಿವೆ, ಕಲ್ಲಂಗಡಿ, ಕರ್ಬೂಜು, ಈ ರೀತಿ ಹಲವಾರು ಒಂದು ಬೆಳೆಗಳ ಮೇಲೆ ಬಿಳಿ ನೋಣದ ಒಂದು ಬಾಧೆ ನಾವು ನೋಡಬಹುದು. ಇದು ಹತ್ತಿಲಿ ಏನ್ ಮಾಡುತ್ತಂದ್ರೆ ಒಂದು ಮುಟ್ಟು ರೋಗದ ಒಂದು ನಂಜಾಣವನ್ನು ಕೂಡ ಇದು ಒಂದು ಪ್ರಸರಣ ಮಾಡತಕ್ಕಂತ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಇದರಿಂದ ಹತ್ತಿ ಮುಟ್ಟರಾಗಿ ಒಂದು ಇಳುವರಿ ಸಾಕಷ್ಟು ಒಂದು ಗಣನೀಯವಾಗಿ ಕಡಿಮೆ ಆಗ್ತಕ್ಕಂಥದ್ದು ಈ ಬಿಳಿ ನೋಣದ ಬಾಧೆಯಿಂದ ಆಗುವಂಥದ್ದು ನಾವು ನೋಡಬಹುದು. ಇದು ನಾನು ಮೊದಲೇ ಹೇಳದಂತೆ ಬಿಳಿ ನೋಣ ಅಂತಕ್ಕಂಥದ್ದು ಒಂದು ನೊಣದ ಜಾತಿ ಸೇರಿದಂತ ಒಂದು ಕೀಟ. ಇದು ಏನಂದ್ರೆ ಒಳ್ಳೆ ಮೃದುವಾದಂತ ಒಂದು ಹಳದಿ ಬಣ್ಣದ ಒಂದು ಉಳಿಯಿರ್ತಕ್ಕಂಥ ಒಂದು ಆಮೇಲೆ ಮೇಣಯುಕ್ತ ಇರತಕ್ಕಂಥ ರೆಕ್ಕೆಗಳ ಹೊಂದಿರತಕ್ಕಂಥ ಒಂದು ಕೀಟ. ಇದು ಕೂಡ ರಸ ಇರತಕ್ಕಂತ ಒಂದು ಪ್ರವೃತ್ತಿ ಹೊಂದಿದೆ. ಸಾಮಾನ್ಯವಾಗಿ ಇದು 20-25 ದಿವಸದ ಒಂದು ಜೀವನ ಚಕ್ರವನ್ನ ಇದು ಬೆಳೆಯ ಮೇಲೆ ಇರೋದನ್ನು ನೋಡಬಹುದು. ಈ ಬಿಳಿ ನೊಣಗಳು ಅಂದ್ರೆ ಒಂದು ಬೆಳೆಯ ಹಂಗಾಮಿನಲ್ಲಿ 3-5 ವಂಶಗಳನ್ನ ಇದು ಹೊರಹೊಮ್ಮತಕ್ಕಂತ ಇದಕ್ಕೆ ಸಾಮರ್ಥ್ಯ ನಾವು ನೋಡಬಹುದು. ಸೊ ಇದು ಒಂದೇನಪ್ಪ ಅಂತಂದ್ರೆ ಈ ರೀತಿ ಒಂದು ಬಾಧೆಯನ್ನು ಉಂಟು ಮಾಡಿ ಸಾಮಾನ್ಯವಾಗಿ ಇವು ಸುಮಾರು ನವೆಂಬರ್ ನಿಂದ ಹೆಚ್ಚು ಕಡಿಮೆ ಫೆಬ್ರವರಿವರೆಗೂ ಕೂಡ ನಾವು ಇದನ್ನ ಬೆಳೆ ಒಳಗೆ ಕಂಡು ಬರಬಹುದು. ಅಂದ್ರೆ ವಾತಾವರಣದಲ್ಲಿ 30°C ಮತ್ತು ಹೆಚ್ಚಿನ ತಾಪಮಾನ ಇತ್ತಂದ್ರೆ ಇದಕ್ಕೆ ವಂಶಾವೃದ್ಧಿ ಮಾಡ್ಲಿಕ್ಕೆ ಒಂದು ಹೆಚ್ಚು ಹಿತಕರವಾದಂತ ವಾತಾವರಣ ಅಂತ ನಾವು ಹೇಳಬಹುದಾಗಿದೆ. ಸೊ ಹಿಂಗಾಗಿ ಇವು ಏನು ಈಗ ನಾ ಏನ್ ಹೇಳಿದಂತೆ ಒಂದು ಜೇಡು ನುಸಿ ಇರ್ಬೋದು, ಸಸ್ಯ ಏನಿರ್ಬೋದು, ಕ್ರಿಪ್ಸ್ ನುಸಿ ಇರ್ಬೋದು, ಮತ್ತೆ ಬಿಳಿ ನೋಣ ಇರ್ಬೋದು, ಇವೇನು ರಸ ಇರತಕ್ಕಂತ ಕೀಟಗಳಿವೆ. ಈ ಕೀಟಗಳನ್ನ ರೈತ ಬಾಂಧವರು ಒಂದು ಸಮಗ್ರವಾದಂತಹ ಒಂದು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ಇವುಗಳನ್ನ ಹತೋಟಿ ಮಾಡಿದ್ರೆ ಒಂದು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಿರ್ವಹಣೆಯಾಗಿ ಬೆಳೆಯ ಮೇಲೆ ಒಂದು ಇದರ ಪರಿಣಾಮ ಹೆಚ್ಚು ಆಗದೆ ಇಳುವರಿ ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ಮಾಡ್ಬೇಕು ಅಂತಂದ್ರೆ ಮುಖ್ಯವಾಗಿ ಏನಪ್ಪ ಅಂದ್ರೆ ಒಂದು ಸಿಂಪಡಣೆ ಮಾಡೋದಕ್ಕೆ ಅಥವಾ ಇದರ ನಿರ್ವಹಣೆ ಮಾಡೋದಕ್ಕೆ ಒಂದು ಆರ್ಥಿಕವಾದ ಹಾನಿಯ ಮಟ್ಟ ಏನಿದೆ ಅಥವಾ ಆರ್ಥಿಕ ನಷ್ಟದ ರೇಖೆ ಇದನ್ನ ಅವಲಂಬನೆ ಮಾಡಿಕೊಂಡು ಮಾಡ್ಬೇಕಾಗತ್ತೆ. ಇದನ್ನ ಸಿಂಪಲ್ ಆಗಿ ರೈತರು ಸಾಮಾನ್ಯವಾಗಿ ಯಾವ ರೀತಿ ಗುರುತಿಸ್ಬೇಕಂತಂದ್ರೆ ಈ ಹಸಿರು ಜೀವಿ ಹುಳ ಇತ್ತಪ್ಪ ಅಂತಂದ್ರೆ ಸುಮಾರು 2 ಮರಿ ಕೀಟ ಒಂದು ಎಲೆಗೆ ಇದ್ದಪ್ಪ ಅಂತಂದ್ರೆ ಸಿಂಪಡಣೆ ತಗೋಬೇಕು. ಅಥವಾ ಬಿಳಿ ನೋಣ ಇತ್ತಪ್ಪ ಅಂತಂದ್ರೆ 5-6 ಪ್ರೌಢ ಕೀಟಗಳು ಪ್ರತಿ ಎಲೆ ಒಳಗೆ ನಮಗೆ ಕಂಡು ಬಂದಪ್ಪ ಅಂತಂದ್ರೆ ರೈತರು ನೋಡಿದ್ರಪ್ಪ ಅಂತಂದ್ರೆ ಆ ಟೈಮಲ್ಲಿ ಬಿಳಿ ನೋಣದ ನಿರ್ವಹಣೆಗೆ ನಾವು ಕ್ರಮಗಳನ್ನು ತಗೋಬೇಕು. ಒಂದು ಥ್ರಿಪ್ಸ್ ನುಸಿ ಇತ್ತಪ್ಪ ಅಂತಂದ್ರೆ ರೈತರು ಆ ಥ್ರಿಪ್ಸ್ ನುಸಿಗಳ ಏನ್ ನಾನು ಆಲ್ರೆಡಿ ಹೇಳಿದೆ ಅಂತ ನುಸಿಗಳು ಒಂದು 10 ನುಸಿಗಳು ಥ್ರಿಪ್ಸ್ ನುಸಿಗಳು ಒಂದು ಎಲೆ ಒಳಗೆ ಕಂಡು ಬಂದಪ್ಪ ಅಂತಂದ್ರೆ ಅವರು ಅಂತ ಒಂದು ಸಂದರ್ಭದಲ್ಲಿ ಒಂದು ನಿರ್ವಹಣಾ ಕ್ರಮ ತಗೋಬೇಕಾಗುತ್ತೆ. ಅದೇ ರೀತಿ ಸಸ್ಯ ಏನಿತ್ತಪ್ಪ ಅಂತಂದ್ರೆ 10 ಸಸ್ಯ ಏನುಗಳ ಪ್ರೌಢ ಅಥವಾ ಮರಿಗಳು ಪ್ರತಿಯೊಂದು ಎಲೆ ಒಳಗೆ ಕಂಡ್ರಪ್ಪ ಅಂತಂದ್ರೆ ಅವರು ಅದರ ಒಂದು ನಿರ್ವಹಣೆ ತಗೋಬೇಕಾಗುತ್ತೆ. ಅದೇ ರೀತಿಯಲ್ಲಿ ಜೇಡ ನುಸಿ ಇತ್ತಪ್ಪ ಅಂತಂದ್ರೆ 10 ಜೇಡ ನುಸಿಗಳು ಅದರ ಪ್ರೌಢಾವಸ್ಥೆ ಮರಿಗಳಿರ್ಬೋದು ಅಥವಾ ಮರಿಗಳಿರ್ಬೋದು ಪ್ರತಿ ಎಲೆಗಳಲ್ಲಿ 1 ಚದರ ಸೆಂಟಿಮೀಟರ್ನಲ್ಲಿ ಒಂದು ಚದರ ಸೆಂಟಿಮೀಟರ್ ಒಂದು ಜಾಗದಲ್ಲಿ ಎಲೆಗಳ ಮೇಲೆ ಒಂದು 10 ನುಸಿಗಳು ಕಂಡು ಬಂತಪ್ಪ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ರೈತ ಬಾಂಧವರು ನಿರ್ವಹಣಾ ಕ್ರಮ ತಗೋಕೆ ಹೋಗ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ಬಿಟಿ ಹತ್ತಿ ಮೊದಲೇ ಹೇಳಿದಂತ ಸರಿ ರಸ ಇರತಕ್ಕಂತ ಕೀಟಗಳು ಇರೋದ್ರಿಂದ ಇದ್ರ ಹತೋಟಿಯನ್ನು ಮೂಲವಾಗಿ ಯಾವ ರೀತಿ ನಿರ್ವಹಣೆ ಮಾಡಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲ ಮೊದಲಿನದೇ ಅಂದ್ರೆ ಪ್ರಾರಂಭದಲ್ಲಿನೇ ಸುಮಾರು ಒಂದು 7-9 ml ಅಷ್ಟು ಇಮಿಡಾಕ್ಲೋಪ್ರಿಡ್ 600 FS ಅಂತಕ್ಕಂಥ ಅಥವಾ ತೈಮೆಟೆಕ್ಸಾಮ್ 350 FS ಅಂತಕ್ಕಂಥ ದ್ರವ ರೂಪದ ಕೀಟನಾಶಕವನ್ನು ಪ್ರತಿ 1 kg ಬೀಜಕ್ಕೆ ಅಂದ್ರೆ 7-9 ml ಪ್ರತಿ 1 kg ಬೀಜಕ್ಕೆ ಬೀಜೋಪಚಾರ ಮಾಡಿ ಅದನ್ನ ಸ್ವಲ್ಪ ತೆಳುವಾಗಿ ಹರಡಿ ಒಣಗಿಸಿ ಅನಂತರದಲ್ಲಿ ಅದನ್ನ ಬೀಜಕ್ಕೆ ಬಿತ್ತನೆ ಮಾಡೋದಕ್ಕೆ ಅಥವಾ ಏನ್ ನಾಟಿ ಮಾಡೋದಕ್ಕೆ ಬೀಜಗಳನ್ನು ಉಪಯೋಗ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಸುಮಾರು 30-35 ದಿವಸದವರೆಗೂ ಈ ಏನು ರಸ ಇರತಕ್ಕಂಥ ಕೀಟಗಳಿದಾವಲ್ಲ ಈ ಕೀಟಗಳು ಬರದಂತ ರೀತಿಯಲ್ಲಿ ರಾಸಾಯನಿಕ ತಡೀತದೆ. ಈ ನಂತರದಲ್ಲಿ ಏನಾದ್ರೂ ಈ ಕೀಟಗಳು ಮತ್ತೆ 30-35 ದಿವಸ ನಂತರ ಅಥವಾ ತಿಂಗಳಾದ ನಂತರ ಮತ್ತೇನಾದ್ರೂ ಈ ರಾಸಾಯನಿಕ ಕೀಟಗಳು ಕಂಡು ಬಂತಪ್ಪ ಅಂತಂದ್ರೆ ಆ ಸಮಯದಲ್ಲಿ ಅಂತರ್ವ್ಯಾಪಿ ಕೀಟನಾಶಕಗಳು ಲಭ್ಯ ಇದಾವೆ. ಅದರಲ್ಲಿ ಮುಖ್ಯವಾಗಿ ಕ್ಲೋನಿಕಮೈಡ್ ಇತ್ತಪ್ಪ ಅಂತಂದ್ರೆ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಡೈನೋಟೋಫಿರಾನ್ ಅಥವಾ ಅಂತಂದ್ರೆ 0.3 gram ಪ್ರತಿ ಲೀಟರ್ ನೀರಿಗೆ ಅಥವಾ ಅಷ್ಟಮಿಪ್ರಿಡ್ 0.2 gram ಪ್ರತಿ ಲೀಟರ್ ನೀರಿಗೆ ಅಥವಾ ತಯಾಮೆಥಾಕ್ಸಾಮ್ ಅಥವಾ ಅಂತಂದ್ರೆ 0.2 gram ಪ್ರತಿ ಲೀಟರ್ ನೀರಿಗೆ ಅಥವಾ ಫಿಪ್ರೋನಿಲ್ ಇತ್ತು ಅಂತಂದ್ರೆ 1 milliliter ಪ್ರತಿ ಲೀಟರ್ ನೀರಿಗೆ ಈ ರೀತಿ ಪ್ರಮಾಣದಲ್ಲಿ ಒಂದು ಬಳಸಿಕೊಂಡು ಸಿಂಪಡಣೆ ಮಾಡಿದ್ರೆ ಇವು ನಂತರ ಹಂತದಲ್ಲಿ ಬರ್ತಕ್ಕಂತ ಏನು ಈ ಕೀಟಗಳನ್ನ ನಿರ್ವಹಣೆ ಮಾಡಬಹುದು. ಮತ್ತೆ ಜೊತೆಗೆ ಈ ರಾಸಾಯನಿಕಗಳು ಅಲ್ಲದೇನೆ ಈಗ ನಾವು ಬೇವಿನ ಒಂದು ಸಸ್ಯಜನ್ಯ ಬೇವಿನ ಜನ್ಯ ಕೀಟನಾಶಕಗಳನ್ನು ಕೂಡ ನಾವು 3-5 milliliter ಪ್ರತಿ 1 liter ನೀರಿಗೆ ಬೆರೆಸಿಕೊಂಡು ಅವನು ಕೂಡ ನಾವು ಸಿಂಪಡಣೆ ಮಾಡಬಹುದು. ಅಥವಾ 5% ಬೇವಿನ ಬೀಜದ ಕಷಾಯನ್ನು ಕೂಡ ತಯಾರು ಮಾಡಿಕೊಂಡು ಅದನ್ನು ಕೂಡ ನಾವು ಸಿಂಪಡಣೆ ಮಾಡಕ್ಕೆ ಬಳಸಬಹುದು. ಅಂದ್ರೆ ಒಟ್ಟಾರೆ ಪ್ರತಿ ಒಂದು ಹೆಕ್ಟರ್ಗೆ 400-500 liternಷ್ಟು ಒಂದು ಸಿಂಪಡಣೆ ದ್ರಾವಣನ ನಾವು ಮಾಡಿಕೊಂಡು ಸಿಂಪಡಣೆ ಮಾಡಬೇಕಾಗ್ತದೆ. ಇನ್ನು ಹಸಿರು ಜಿಗಿಹುಳ ಮತ್ತು ಕಪ್ಪು ಜಿಗಿಹುಳ ನಿಯಂತ್ರಣಕ್ಕಾಗಿ ಸುಮಾರು ಈಗ 2 gram ವೈಟಸಿನಿಯಂ ಲೆಕ್ಕಾನಿ ಅಂತಕ್ಕಂತ ಒಂದು ಜೈವಿಕ ಶಿಲೀಂಧ್ರವನ್ನು ಕೂಡ ನಾವು ಬಳಕೆ ಮಾಡಿಕೊಂಡು ಸಿಂಪಡಣೆ ಮಾಡಬಹುದು. ಹಸಿರು ಜಿಗಿಹುಳ, ಬಿಳಿ ನೋಣ, ಅವಕ್ಕೆಲ್ಲ ವೈಟಸಿಲಿಯಂ ಲೆಕ್ಕಾನಿ ಅಂತಕ್ಕಂಥದನ್ನ ಮಾಡಲಿಕ್ಕೆ ಸಾಧ್ಯತೆ. ಮತ್ತೆ ಅದಿಲ್ಲಪ್ಪ ಅಂತಂದ್ರೆ ಬೆಳೆ ಸುಮಾರು 90-100 ದಿನಗಳ ಅವಧಿಯಲ್ಲಿ ಇತ್ತಪ್ಪ ಅಂತಂದ್ರೆ ಕುಡಿ ಚೌಟೋದ್ರಿಂದ ಈ ಸಸ್ಯ ಏನು ಇದೇನೈತಲ್ಲ ಇದು ಅಥವಾ ಕರೆಜಿಗೆ ಅಂತ ಹೇಳ್ತೀವಿ ಇದರ ಒಂದು ಬಾಧೆಯನ್ನ ನಾವು ಕಡಿಮೆ ಮಾಡಕ್ ಸಾಧ್ಯ. ಅಂದ್ರೆ ಇದು ತುದಿಗಳ ಮೇಲಿನ ಬೇಗ ಇದು ಮೊಟ್ಟೆ ಇಟ್ಟು ಮರಿಗಳ ಅಲ್ಲಿ ಇದ್ರದ್ದು ಒಂದು ಬಾಧೆ ಹೆಚ್ಚಿರೋದ್ರಿಂದ ಆ ತುದಿಯನ್ನ ಅಥವಾ ಕುಡಿಯನ್ನ ಚೂಟೋದ್ರಿಂದ ಅದಕ್ಕೆ ಒಂದು ಒಳ್ಳೆ ಜಾಗ ಸಿಗದೇನೆ ಅದು ಏನ್ ಮಾಡ್ತದೆ ಅಲ್ಲಿ ಹತ್ತಿ ಮೇಲೆ ಆಕ್ರಮಣ ಮಾಡೋದನ್ನ ಇದು ಕಡಿಮೆ ಮಾಡ್ತದೆ. ಜೊತೆಗೆ ಇದು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡೋದನ್ನ ಅದನ್ನು ಕೂಡ ಒಂದು ಶಿಫಾರಸು ಮಾಡಿದಂತ ಪ್ರಮಾಣದಲ್ಲಿ ರೈತ ಬಾಂಧವರು ಬಳಕೆ ಮಾಡಬೇಕು. ಅದರಲ್ಲೂ ಹೆಚ್ಚಾಗಿ ಈ ಸಾರಜನಕಯುಕ್ತ ಗೊಬ್ಬರಗಳನ್ನ ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಬಳಕೆ ಮಾಡಬೇಕು. ಏನಾಗುತ್ತೆ ಈಗ ಸಾರಜನಕಯುಕ್ತ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಬೆಳೆ ಬೇಗ ಬರ್ತದೆ, ಬೇಗ ಬಂದ ಜೊತೆಗೆ ಈ ರಸಾಯನ ಕೀಟಗಳ ಒಂದು ಹಾವಳಿಗೂ ಕೂಡ ಬೇಗನೆ ತುತ್ತಾಗ್ತಕ್ಕಂಥ ಸಾಧ್ಯತೆ ಇರುತ್ತದೆ. ಸೊ ಹಂಗಾಗಿ ಈ ರೀತಿ ಅವರು ಸ್ವಲ್ಪ ರಸಗೊಬ್ಬರಗಳನ್ನ ಒಂದು ಸಮ ಪ್ರಮಾಣದಲ್ಲಿ ಅಥವಾ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನ ಗಮನ ಹರಿಸಬೇಕಾಗುತ್ತೆ. ಇನ್ನು ಪೈರಥ್ರೋಯ್ಡ್ ಕೀಟನಾಶಕಗಳು ಅಂತ ಬರ್ತಾವ. ಈ ಕೀಟನಾಶಕಗಳನ್ನ ಸೈಪರ್ಮೆಥಿನ್ ಇರ್ಬೋದು, ಈ ತರದ ಅಂಬುಸ್, ಶಿಂಡುಸ್, ಈ ತರದ ಕೆಲವೊಂದು ಕೀಟನಾಶಕಗಳು ಬರ್ತವೆ. ಈ ಇಂಥವೇನೋ ಕೀಟನಾಶಕಗಳನ್ನ ಬಳಕೆ ಮಾಡೋದಪ್ಪ ಅಂತಂದ್ರೆ ಸ್ವಲ್ಪ ಬಹಳಷ್ಟು ಕೊನೆ ಹಂತದಲ್ಲಿ ಮಾಡಬೇಕು. ಇಲ್ಲಾಂತಂದ್ರೆ ಏನಾಗುತ್ತಂದ್ರೆ ಈ ಹಸಿರು ಜೀವಿಗಳ ಇಂಥವೇನದಾವಲ್ಲ ಇವು ಬೇಗನೆ ಮತ್ತೆ ಅದರದ್ದು ಒಂದು ರಿಸರ್ಜೆನ್ಸ್ ಅಂತ ಕರಿತೀವಿ ನಾವು, ಅಂದ್ರೆ ಅದ್ರದ್ದು ಮತ್ತೆ ಅದ್ರದ್ದು ಸಂಖ್ಯೆ ಹೆಚ್ಚಿಗೆ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ಸಿಂಥೆಟಿಕ್ ಪೈರಥ್ರೋಯ್ಡ್ಸ್ ಅಂತ ಏನದಾವ ಇವುಗಳನ್ನ ಆದಷ್ಟು ರೈತ ಬಾಂಧವರು ಬಳಕೆ ಮಾಡಬಾರದು. ಒಂದ್ ವೇಳೆ ಬಳಕೆ ಮಾಡಬೇಕಂತ ಪರಿಸ್ಥಿತಿ ಇದ್ದಲ್ಲಿ ಬೆಳೆ ಕೊನೆ ಅಂತ ಇದ್ದಾಗ ಮಾಡಿದ್ರೆ ಏನಂತ ಸಮಸ್ಯೆ ಆಗೋದಿಲ್ಲ. ಇನ್ ಜೊತೆಗೆ ಇನ್ನೊಂದು ಬಿಳಿ ನೋಣದ ಒಂದು ವಿಶೇಷವಾಗಿ ಏನ್ ಕ್ರಮ ಮಾಡ್ಬೇಕಪ್ಪ ಅಂತಂದ್ರೆ ಇವು ಒಂದು ಹಳದಿ ಅಂಟು ಬಲೆಗಳನ್ನು ಸಿಗ್ತಾವ. ಈ ಹಳದಿ ಅಂಟು ಬಲೆಗಳನ್ನ ಎಕರೆಗೆ 5 ಅಂಟು ಬಲೆಗಳನ್ನ ಅಲ್ಲೆಲ್ಲೆಲ್ಲಿ ಎಕರೆಗೆ 5 ಏನ್ ಮಾಡ್ಬೇಕು ಸಿಗಿಸ್ಬೇಕು. ಅಂದ್ರೆ ಸೊ ಬೆಳೆಗಳ ಮೇಲೆ 1-1.5 ಎತ್ತರ ಇರೋ ತರದಲ್ಲಿ ಹಳದಿ ಅಂಟು ಬಲೆಗಳನ್ನ ಹೊಲದಲ್ಲಿ ಅಲ್ಲಲ್ಲಲ್ಲಿ ನೆಡಬೇಕಾಗುತ್ತೆ ಎಕರೆಗೆ 5. ಇನ್ನು ಪ್ರೌಢಾಗ ಮರಿಹುಳುಗಳು ಏನಾದ್ರೂ ಹಾವಳಿ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅಂತ ಟೈಮಲ್ಲಿ ಡೈಪಿಂತುರಾನ್ ಅಂತಕ್ಕಂಥ ಕೀಟನಾಶಕವನ್ನು ಇದು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಇದನ್ನ ಮಾಡಬಹುದು. ಇನ್ನು ಮರಿಹುಳದ ಬಾಧೆ ಹೆಚ್ಚಿಗೆ ಇತ್ತಪ್ಪ ಅಂತಂದ್ರೆ ಅವಾಗೂ ಕೂಡ ಒಂದು ಈ ರೀತಿಯ ಒಂದು ಕೀಟನಾಶಕವನ್ನ ಬಳಕೆ ಮಾಡಬಹುದು. ಇನ್ನು ಜೇಡನುಸಿ ಏನರ ಇತ್ತು ಅಂತಂದ್ರೆ ಜಾಸ್ತಿ ಇತ್ತು ಅಂತಂದ್ರೆ ಅದಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಡೈಪಿಂತುರಾನ್ ಆಗ್ಲಿ ಹೇಳಿದಂತ ಆ ಡೈಪಿಂತುರಾನ್ ಮಾಡಬಹುದು. ಇಲ್ಲ ಅಂತಂದ್ರೆ ಫೆನಜಾಕ್ವಿನ್ ಅಂತಕ್ಕಂಥ ಒಂದು ನುಶಿನಾಶಕ ಸಿಗುತ್ತೆ, ಅದನ್ನ 2 milliliter ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಬಹುದು. ಅಥವಾ ಸ್ಪೈರೋಮೆಸಿಫಿನ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ ಅಂದ್ರೆ ನುಶಿನಾಶಕ, ಅದನ್ನು ಕೂಡ ಬಳಕೆ ಮಾಡಬೇಕಾದಲ್ಲಿ 1 milliliter ಪ್ರತಿ ಲೀಟರ್ ನೀರಿಗೆ ಒಂದು ಬೆರೆಸಿಕೊಂಡು ಬಳಕೆ ಮಾಡಿದ ಅದರಲ್ಲಿ ಈ ಜೇಡ ನುಸಿ ಏನಿದೆ ಇದನ್ನು ಕೂಡ ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಕ್ಕೆ ಸಾಧ್ಯತೆ ಇದೆ. ಹಂಗಾಗಿ ರೈತ ಬಾಂಧವರು ಈಗೇನು ನಾನು ನಿರ್ವಹಣಾ ಕ್ರಮಗಳನ್ನ ಹೇಳಿದೆ, ಈ ನಿರ್ವಹಣಾ ಕ್ರಮಗಳನ್ನ ಸರಿಯಾದ ರೀತಿಯಲ್ಲಿ ಸೂಕ್ತ ಸಮಯದಲ್ಲಿ ಬಳಕೆ ಮಾಡಿಕೊಂಡು ಮತ್ತೆ ಆರ್ಥಿಕ ಏನು ರೇಖೆ ನಷ್ಟ ರೇಖೆಯನ್ನು ನೋಡಿಕೊಂಡು ಮಾಡಿದಲ್ಲಿ ಒಂದು ಕಡಿಮೆ ಖರ್ಚಿನಲ್ಲಿ ಒಂದು ಅತ್ಯಂತ ಒಳ್ಳೆ ರೀತಿಯಲ್ಲಿ ಈ ಕೀಟಗಳನ್ನ ಎಲ್ಲಾ ರೀತಿಯಲ್ಲಿ ಅಂದ್ರೆ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇಳುವರಿನೂ ಕೂಡ ಪಡೆಯುವುದರ ಜೊತೆಗೆ ಗುಣಮಟ್ಟದ ಇಳುವರಿಯನ್ನು ಪಡೆಯುವಂತಹ ಸಾಧ್ಯತೆ ಆಗುತ್ತೆ. ಮತ್ತೆ ಅವರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆ ಧಾರಣೆನೂ ಕೂಡ ಸಿಗುತ್ತೆ. ಹೀಗಾಗಿ ರೈತರು ಒಂದು ಆರ್ಥಿಕವಾಗಿ ಒಂದು ಸಬಲರಾಗಬಹುದು, ಅದರಲ್ಲೂ ಹತ್ತಿ ಬೆಳೆಗಾರರು ಆರ್ಥಿಕವಾಗಿ ಒಳ್ಳೆ ರೀತಿಯಲ್ಲಿ ಸಬಲರಾಗಬಹುದು ಅನ್ನೋ ದೃಷ್ಟಿಕೋನದಿಂದ ನಾನು ತಮ್ಗೆಲ್ಲ ಈ ಮಾಹಿತಿ ಕೊಡ್ತೇನೆ. ಅದಕ್ಕೆ ರೈತ ಬಾಂಧವರನ್ನೆಲ್ಲ ಅನುಸರಿಸಬೇಕಂತ ಮತ್ತೊಂದ್ಸಾರಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ನಾನು ಇಲ್ಲಿಗೆ ನನ್ನ ಮಾಹಿತಿಯನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಬಿಟಿ ಹತ್ತಿಯಲ್ಲಿ ಕೀಟ ನಿರ್ವಹಣೆ ಕುರಿತು ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರಿಂದ ಮಾಹಿತಿ ಕೇಳಿದ್ದೀರಿ. ರೈತ ಬಾಂಧವರೇ,